ಮೂಲಕ ಈ ಆಹಾರವನ್ನ ನಾವು ಬ್ಯಾಗ್ನಲ್ಲಿ ಹಾಕದೆ ಹಾಕಿ ನೀರಿನಲ್ಲಿ ಕಟ್ಬಿಟ್ರೆ ಆ ರಂಧ್ರಗಳ ಮೂಲಕ ಅದು ಕರಗಿ ಹೊರಗಡೆ ಬರ್ತದೆ. ಆ ಹೊರಗಡೆ ಬರುವಂತಹ ಆಹಾರವನ್ನ ಮೀನುಗಳು ಹೋಗಿ ಅದನ್ನ ಹೆಕ್ಕಿ ತಿಂತವೆ. ಸೊ ಈ ರೀತಿನೂ ಕೂಡ ಮಾಡಬಹುದು. ಇನ್ನು ನಾವು ಮೀನು ಮರಿಗಳನ್ನ ಒಂದು ಎಕರೆ ಕೊಳಕ್ಕೆ 5,000 ಮೀನು ಮರಿ ಬಿಟ್ಟಿದೀವಿ ಅಂತ ಅಂದಾಗ ನಾವು ಪ್ರತಿದಿನ ಎಷ್ಟು ಆಹಾರವನ್ನು ಕೊಡಬೇಕಾಗಿ ಅಂತ ನೋಡೋಣ. ನಾವು ಬಿಟ್ಟ ಮೊದಲನೇ ತಿಂಗಳು ಪ್ರತಿದಿನ 1 ಕೆಜಿ ಆಹಾರವನ್ನು ಕೊಡಬೇಕಾಗ್ತದೆ. ಇದರಲ್ಲಿ 1 ಕೆಜಿನಲ್ಲಿ 50% ಕಡಲೆಕಾಯಿ ಹಿಂಡಿ ಇರುತ್ತೆ, ಇನ್ನು 50% ನಮಗೆ ನುಣುಪಾದ ಅಕ್ಕಿಯ ತವಡಿ ಇರ್ತದೆ. ಇಲ್ಲಿ 2 ನಾವು ಎತ್ತುಕೊಳ್ಳೋದು, ಆ 2 ಮತ್ತೆ ಅರ್ಧರ್ಧ ಭಾಗ ಮಾಡೋದು. ಅದನ್ನ 1 ಬೆಳಿಗ್ಗೆ ಕೊಡೋದು ಮತ್ತೆ 1 ಸಾಯಂಕಾಲ ಕೊಡೋದು. ಸೊ ಈ ರೀತಿ ನಾವು ಪ್ರತಿದಿನ 2 ಸಮಯದಲ್ಲಿ ಬೆಳಿಗ್ಗೆ ಸುಮಾರು 9:30 ಹಂಗೆ ಒಂದ್ಸರಿ ಕೊಡೋದು, ತಿರ್ಗಾ ಸಾಯಂಕಾಲ ನಾವು ಸುಮಾರು 4:30 ಸಂದರ್ಭದಲ್ಲಿ ಮತ್ತೊಮ್ಮೆ ಕೊಡೋದು. ಸೊ ಈ ರೀತಿ ನಾವು ಆಹಾರವನ್ನ ಕೊಡುವಂತ ಕ್ರಮವನ್ನ ಪಾಲಿಸಬೇಕಾಗ್ತದೆ. ಸೊ ಈ ರೀತಿ ನಾವು ಆಹಾರ ನೀಡೋದ್ರಿಂದ ಪ್ರತಿ ಕೆಜಿ ಮೀನನ್ನ ನಾವು ಉತ್ಪಾದನೆ ಮಾಡಲಿಕ್ಕೆ ನಮಗೆ 1.25-1.5 ಕೆಜಿಯಷ್ಟು ಆಹಾರ ಬೇಕಾಗ್ತದೆ. ಈಗ ಮರಿ ಬಿಟ್ಟ ಮೊದಲನೇ ತಿಂಗಳು 1 ಕೆಜಿ ಪ್ರತಿದಿನ ಕೊಡಬೇಕು, ಮತ್ತೆ 2 2 ಕೆಜಿ ಮಾಡಬೇಕು, ಮತ್ತೆ 3 3 ಕೆಜಿ ಮಾಡಬೇಕಾಗ್ತದೆ, 4 ಸುಮಾರು 3.5 ಕೆಜಿಯಷ್ಟು ಕೊಟ್ಟರೆ ಸಾಕು, ಮತ್ತೆ 5-6 4 ಕೆಜಿಯಷ್ಟು ಕೊಟ್ಟರೆ ಸಾಕು, ಮತ್ತೆ 6-7 5 ಕೆಜಿ ಕೊಡಬೇಕಾಗ್ತದೆ, 8-9 ಸುಮಾರು 6 ಕೆಜಿ ಕೊಡಬೇಕಾಗ್ತದೆ, 10-7 ಕೆಜಿ ಕೊಡಬೇಕಾಗ್ತದೆ, ಮತ್ತೆ 11 8 ಕೆಜಿ ಕೊಡಬೇಕಾಗ್ತದೆ, 12 9 ಕೆಜಿಯಷ್ಟು ಆಹಾರವನ್ನು ಕೊಟ್ಟಾಗ 5,000 ಮರಿಗಳನ್ನ 1 ಎಕರೆ ಕೊಳದಲ್ಲಿ ನಾವು ಬಿಟ್ಟಾಗ ಕೊಡಬೇಕಾದಂತಹ ಆಹಾರದ ಪ್ರದೇಶದಲ್ಲಿ ಎಷ್ಟು ಮರಿಗಳನ್ನು ಬಿಡಬಹುದು? 1 ಎಕರೆಯಲ್ಲಿ 4-5 ಸಾವಿರ ತನಕ ಮೀನು ಮರಿಗಳನ್ನ ಬಿಡೋದಕ್ಕೆ ಸಾಧ್ಯತೆ ಇದೆ. ಇನ್ನು ಕೆಲವು ಸಂದರ್ಭದಲ್ಲಿ ಹುಲ್ಲುಗೆಂಡೆಯನ್ನ ನಾವು ಜೊತೆಗೆ ಬಿಟ್ಟಾಗ ಆ ಹುಲ್ಲುಗೆಂಡೆ ಈ ಮೃದುವಾದ ಜಲಸಸ್ಯಗಳನ್ನ ತಿನ್ನುವಂತಹ ಅಭ್ಯಾಸವನ್ನ ಹೊಂದಿರ್ತದೆ, ಅದು ಸಾಕಷ್ಟು ಆಹಾರವನ್ನ ತಿಂತದೆ. ಈ ಕೊಳವನ್ನ ಚೆನ್ನಾಗಿ ಕಳೆಯನ್ನ ತೆಗೆದಿರೋದ್ರಿಂದ ಅಲ್ಲಿ ಯಾವುದೇ ಜಲಸಸ್ಯ ಸಿಗೋದಿಲ್ಲ. ಅದರಿಂದ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ, ನಾವು ಈ ನೇಪೇರ್ ಹುಲ್ಲು ದನಗಳಿಗೆ ಏನು ಬಳಸುವಂತಹ ನೇಪೇರ್ ಹುಲ್ಲು ಇರ್ತದೆ, ಅದನ್ನ ತಂದು ಸಣ್ಣದಾಗಿ ಚೂರ್ ಮಾಡಿ ಅದು ತಿನ್ನೋದಿಕ್ಕೆ ಸಾಧ್ಯವಾಗಿ ಎಷ್ಟು ಸಣ್ಣ ಕಟ್ ಮಾಡಬೇಕು ಅಂತಂದ್ರೆ ನೀವು ಅದನ್ನು ಡಿಸೈಡ್ ಮಾಡಬೇಕಾಗ್ತದೆ. ಸಣ್ಣ ಮೀನ್ಗೆ ಸಣ್ಣದಾಗಿ, ಅತಿ ಸಣ್ಣದಾಗಿ, ಮತ್ತೆ ಬೆಳೀತಿದ್ದಂಗೆ ಸ್ವಲ್ಪ ದೊಡ್ಡದಾಗಿ ಮಾಡಿದ್ರು ಅದು ತಿನ್ಕೊಡ್ತದೆ. ಸೊ ಹೀಗೆ ಅದಕ್ಕೂ ಕೂಡ ಪ್ರತಿದಿನ ಆಹಾರವನ್ನ ಒದಗಿಸ್ಕೊಡ್ಬೇಕಾಗ್ತದೆ. ನಾವು ಆಹಾರವನ್ನ ಹೊರಗಡೆಯಿಂದ ಕೊಂಡ್ಕೊಂಡೇ ಬರ್ತೀವಿ ಅಂತಂದ್ರೆ ವೆಚ್ಚ ಜಾಸ್ತಿ ಆಗ್ತದೆ. ಕೆಲವು ಸಂದರ್ಭದಲ್ಲಿ ನಮ್ಮಲ್ಲಿ ಏನಾದರೂ ಅಕ್ಕಿ ತವಡಿನ ವೇಸ್ಟು, ಅಕ್ಕಿ ನುಚ್ಚು, ಬೂಸ, ರಾಗಿ ಪುಡಿ, ಜೋಳದ ಹಿಟ್ಟು, ರಾಗಿ ಮುದ್ದೆ, ಈ ತರಕಾರಿ ಬೆಳೆಯ ಎಲೆಗಳನ್ನ ನಾವು ಸಣ್ಣದಾಗಿ ಚೂರು ಮಾಡಿ ನಮ್ಮ ಹುಲ್ಲುಗೆಂಡೆಗೆ ಕೊಡಬಹುದಾಗಿದೆ. ಸೊ ಇದರಿಂದ ಸ್ವಲ್ಪ ಮಟ್ಟಿಗೆ ನಾವು ಆಹಾರದ ವೆಚ್ಚವನ್ನ ಕಡಿಮೆ ಮಾಡಬಹುದಾಗಿದೆ. ಇನ್ನು ಸಾಕಣೆ ಸಮಯದಲ್ಲಿ ನಾವು ನೀರಿನ ಗುಣಮಟ್ಟದ ಒಂದು ನಿರ್ವಹಣೆಯನ್ನು ಚೆನ್ನಾಗಿ ಮಾಡಬೇಕಾಗ್ತದೆ. ನೀರು ಅತಿಯಾಗಿ ದಟ್ಟವಾದಂತಹ ಬಣ್ಣವನ್ನ ಪಡ್ಕೋಬಾರದು. ನಾವು ಕೆಲವು ಸಂದರ್ಭದಲ್ಲಿ ಈ ಗೊಬ್ಬರವನ್ನು ಹಾಕ್ತೇವೆ, ಆ ಗೊಬ್ಬರ ಹಾಕಿದ ಸ್ವಲ್ಪ ದಿನದಲ್ಲಿ ಅದು ಹೆಚ್ಚು ಬಣ್ಣವನ್ನ ಅದು ಪಡ್ಕೊಳ್ತು ಅಂತಂದಾಗ ನಾವು ನೀರಿನ ಪಾರದರ್ಶಕತೆಯನ್ನ ಅಳೆಯಬೇಕಾಗ್ತದೆ. ಸೊ ಸುಮಾರು 1 ಎತ್ತರದಲ್ಲಿ ನಾವೇ ನಮ್ಮ ಒಂದು ಕೈಯನ್ನ ಬಿಸಿಲಿರುವಂತಹ ಸಂದರ್ಭದಲ್ಲಿ ಮುಳುಗಿಸಿ, ಮೇಲಿಂದ ಮುಳುಗಿಸಿ ನಮ್ಮ ಬೆರಳಿನ ತುದಿಯನ್ನ ಮಡಚಿ ನೋಡ್ಕೊಂಡಾಗ ಅದು ಬೆರಳಿನ ತುದಿ 1 ಎತ್ತರದಲ್ಲಿ ಅದು ಕಾಣಬೇಕು. ಅಂದ್ರೆ 1 ಆಳದಲ್ಲಿ ನಮ್ಮ ಬೆರಳಿನ ತುದಿ ಕಾಣ್ತು ಅಂತಂದ್ರೆ ಅದರ ನೀರಿನ ಗುಣಮಟ್ಟ ಚೆನ್ನಾಗಿದೆ ಅಂತ ಅರ್ಥೈಸ್ಕೊಳ್ಬೇಕಾಗ್ತದೆ. ಸೊ ಅದಕ್ಕಿಂತ ಮುಂಚೆನೆ ನಾವು ಮುಳುಗಿದಾಗ ನಮ್ಮ ಬೆರಳು ಕಾಣ್ತಾ ಇಲ್ಲ ಅಂತಂದ್ರೆ ನೀರು ದಟ್ಟವಾಗಿದೆ, ಅಲ್ಲಿ ನೀರಿನ ಗುಣಮಟ್ಟ ಹಾಳಾಗ್ತಾ ಇದೆ ಅಂತ ಅರ್ಥೈಸ್ಕೊಂಡು ಸ್ವಲ್ಪ ಭಾಗ ನೀರು ಅಂದ್ರೆ ಸುಮಾರು 20-25% ನೀರನ್ನ ತೆಗೆದುಬಿಟ್ಟು ಹಳೆ ನೀರನ್ನು ತೆಗೆದು ಹೊಸ ನೀರನ್ನ ನಾವು ತುಂಬಿಕೊಡಬೇಕಾಗ್ತದೆ. 1.5 ಆಳದವರೆಗೆ ಇರುವಂತಹ ವಸ್ತುಗಳು ಅದು ನಾವು ಕೈ ಹಾಕಿದಾಗ ನಮ್ಮ ಬೆರಳುಗಳು ಸ್ಪಷ್ಟವಾಗಿ ನಮಗೆ ಮೇಲುಗಡೆ ಕಾಣಬೇಕು. ಕನಿಷ್ಠ 1 ನಮ್ಮ ಬೆರಳು ಮಡಚಿ ನಾವು ಮುಳುಗಿಸಿದಾಗ ಅದು ಕಾಣಬೇಕಾಗ್ತದೆ. ಇದು ತುಂಬಾ ಸುಲಭವಾಗಿ ಮಾಡಬಹುದಂತಹ ವಿಧಾನ. ಇನ್ನು ಈ ಸಾಕಣೆ ಸಮಯದಲ್ಲಿ ಈ ಗೊಬ್ಬರದ ಸರಿಯಾದ ನಿರ್ವಹಣೆ ಮಾಡಬೇಕಾಗ್ತದೆ. ಈ ಹೆಚ್ಚಿನ ದಟ್ಟವಾದಂತಹ ಬಣ್ಣ ನೀರಿಗಿದ್ದಾಗ ನಾವು ಈ ಗೊಬ್ಬರ ಹಾಕೋದನ್ನ ನಿಲ್ಲಿಸಬೇಕು ಅಥವಾ ಸ್ವಲ್ಪ ಮಟ್ಟಿಗೆ ಮುಂದಕ್ಕೆ ಹಾಕ್ಬೇಕಾಗ್ತದೆ, ಮುಂದೂಡಬೇಕಾಗ್ತದೆ. ಇನ್ನು ಈ ಸಾಕಣೆ ಸಮಯದಲ್ಲಿ ಮೀನುಗಳಿಗೆ ಕೆಲವು ರೋಗಗಳು ಬರಬಹುದು. ಸಾಮಾನ್ಯವಾಗಿ ಈ ಗೆಂಡೆ ಮೀನುಗಳಿಗೆ ರೋಗಗಳ ಬಾಧೆ ತುಂಬಾ ಕಡಿಮೆ, ಆದ್ರೂ ಕೆಲವು ಸಂದರ್ಭದಲ್ಲಿ ರೋಗಗಳು ಬರಬಹುದು. ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಕೆಲವೊಂದು ಸಂದರ್ಭದಲ್ಲಿ ನಾವು ಈ ರೋಗವನ್ನ ಪತ್ತೆ ಹಚ್ಚಬೇಕಂದ್ರೆ ನಾವು ಕೊಟ್ಟಂತಹ ಆಹಾರವನ್ನ ಸರಿಯಾಗಿ ಸೇವನೆ ಮಾಡೋದಿಲ್ಲ. ನಾನು ಈಗಾಗಲೇ ಹೇಳಿದೆ, ಈ ಟ್ರೇ ಅಥವಾ ತಕ್ಕಡಿ ರೂಪದಲ್ಲಿ ಒಂದು ಇದನ್ನ ನಾವು ಇದು ಮಾಡಿ ನೀರಿನಲ್ಲಿ ತೂಗುಬಿಟ್ಟು ನಾವು ಆಹಾರವನ್ನು ಅದರಲ್ಲಿ ಇಟ್ಟು ತೂಗುಬಿಡಬೇಕಾಗ್ತದೆ. ಹಾಗೆ ತೂಗುಬಿಟ್ಟಂತಹ ಆಹಾರ ಸಂಪೂರ್ಣವಾಗಿ ಬಳಕೆಯಾಗಿದೆಯೇ ಇಲ್ಲವೇ ಅಂತ ನೋಡ್ಕೋಬೇಕಾಗ್ತದೆ. ನಾವು ಕೊಟ್ಟಂತಹ ಆಹಾರ ಒಂದು ಅಥವಾ ಎರಡು ಗಂಟೆಯ ಸಮಯದಲ್ಲಿ ಅದು ಸಂಪೂರ್ಣವಾಗಿ ಖಾಲಿಯಾಗಬೇಕು. ಖಾಲಿ ಆಗಲಿಲ್ಲ ಅಂತಂದ್ರೆ ಅಲ್ಲಿ ಮೀನುಗಳು ತಿಂದಿಲ್ಲ, ಸರಿಯಾಗಿ ತಿಂತಾ ಇಲ್ಲ ಅಂತ ಅರ್ಥೈಸ್ಕೊಳ್ಬೇಕಾಗ್ತದೆ. ಸೊ ಈಗ ಈ ಮೀನುಗಳು ರೋಗ ಬಂದಾಗ ಸರಿಯಾಗಿ ಆಹಾರ ಸೇವಿಸೋದಿಲ್ಲ. ಕೆಲವು ಸಂದರ್ಭದಲ್ಲಿ ಅವುಗಳನ್ನ ನಾವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಧಾನವಾಗಿ ಇತ್ತಾ ಇರ್ತವೆ. ಕೆಲವು ಸಂದರ್ಭದಲ್ಲಿ ರೆಕ್ಕೆಗಳು ಮಡಿಚ್ಕೊಂಡಿರ್ತದೆ, ಮತ್ತೆ ಕೆಲವು ಮೀನುಗಳನ್ನ ಹಿಡಿದು ನೋಡಿದಾಗ ಹೊಟ್ಟೆ ಊದ್ಕೊಂಡಂಗೆ ಇರ್ತದೆ. ಉರುಪೆಗಳು ಸರಿಯಾಗಿ ಸಮನಾಗಿ ಜೋಡಿಸಿದಂತೆ ಇರೋದಿಲ್ಲ, ಸ್ವಲ್ಪ ಮಟ್ಟಿಗೆ ಮೇಲೆ ಬಂದಂತೆ, ಮೇಲೆ ಎದ್ದಂತೆ ಅದು ತರ್ಚ್ಕೊಂಡಿದೆಯೇನೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇರ್ತದೆ. ಮತ್ತೆ ದೇಹದ ಮೇಲ್ಗಡೆ ಕೆಲವು ಸಂದರ್ಭದಲ್ಲಿ ಗಾಯದ ಗುರುತುಗಳು ಅಥವಾ ಮಚ್ಚೆಗಳು ಕಂಡು ಬರ್ತವೆ. ನಾವು ಮೀನುಗಳನ್ನ ಹಿಡಿದು ನೋಡಬೇಕಾಗ್ತದೆ. ನಮ್ಗೆ ಯಾವಾಗ ಡೌಟ್ ಬರ್ತದೆ ಅವಾಗ ತಕ್ಷಣ ಹಿಡಿದು ನೋಡಬೇಕಾಗ್ತದೆ. ರೋಗ ಹರಡುತ್ತೆ ಒಂದರಿಂದ ಒಂದಕ್ಕೆ, ಅದು ಕೆಲವು ಸಂದರ್ಭದಲ್ಲಿ ಒಂದೇ ಕಡೆ ಇರೋದ್ರಿಂದ ಬೇರೆ ಮರಿಗಳಿಗೂ ಹರಡುವಂತಹ ಸಂದರ್ಭ ಕೆಲವೇ ದಿನಗಳಲ್ಲಿ ಆಗ್ತದೆ. ಸೊ ಆದ್ರಿಂದ ನಾವು ಆಗಾಗ್ಗೆ ಈ ಮರಿಗಳ ಒಂದು ಆರೋಗ್ಯವನ್ನು 15 ದಿನಕ್ಕೊಮ್ಮೆ ನೋಡ್ತಿರ್ಬೇಕು. 15 ದಿನಕ್ಕೊಮ್ಮೆ ಅಥವಾ ಒಂದು ತಿಂಗಳಿಗೆ ಒಮ್ಮೆ ಏನಾದ್ರೂ ನಾವು ಈ ಕೈಯಿಂದ ಬೀಸೋ ಬಲೆ ಸಿಗುತ್ತೆ, ನಾವು ಕೈಯಿಂದ ಬೀಸಿದಾಗ ರೌಂಡ್ಗೆ ಬಿದ್ದು ಅದು ಅಲ್ಲಿರುವಂತಹ ಮರಿಗಳನ್ನ ಅದರೊಳಗೆ ಸಿಗಿಸ್ಕೊಳ್ತದೆ. ಅದನ್ನ ಎಳ್ಕೊಂಡಾಗ ಬಲೆಯಲ್ಲಿ ಮರಿಗಳು ಬರ್ತವೆ. ಸೊ ಆ ಮರಿಗಳನ್ನ ಇಟ್ಕೊಂಡಿದ್ದೆ ನಾವು ಆರೋಗ್ಯವನ್ನ ಮತ್ತೆ ಬೆಳವಣಿಗೆಯನ್ನ ಎರಡನ್ನು ನೋಡಬೇಕಾಗ್ತದೆ. ಸೊ ಹಾಗೆ ನೋಡಿದಾಗ ಸಂದರ್ಭದಲ್ಲಿ ನಾವು ಇದನ್ನ ಈ ಮೈ ಮೇಲೆ ಏನಾಗಿದೆ ಮತ್ತೆ ಕಿವರು ಏನಾಗಿದೆ ಇವೆಲ್ಲವನ್ನು ಸ್ವಲ್ಪ ನೋಡಬೇಕಾಗ್ತದೆ. ಸೊ ಇಲ್ಲಿ ಏನಾದರೂ ಅಸಾಮಾನ್ಯವಾದಂತಹ ಒಂದು ಲಕ್ಷಣಗಳು ಕಂಡಾಗ ನಾವು ಅದಕ್ಕೆ ಗಮನ ಕೊಡಬೇಕಾಗ್ತದೆ. ಸಾಮಾನ್ಯವಾಗಿ ಈ ರೋಗ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದಾಗ, ನಾವು ಉತ್ತಮವಾದಂತಹ ನೀರಿನ ನಿರ್ವಹಣೆ ಮಾಡದಲೇ ಇದ್ದಾಗ ರೋಗ ಬರ್ತದೆ. ಅಲ್ಲಿ ಹೆಚ್ಚಿನ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಆಗಿ ಈ ಬ್ಯಾಕ್ಟೀರಿಯಾಗಳಿಂದ ತೊಂದರೆ ಆಗ್ತದೆ. ಮತ್ತೆ ಕಡಿಮೆ ಒಂದು ಜಾಗದಲ್ಲಿನೇ ಹೆಚ್ಚು ಮೀನು ಮರಿಗಳನ್ನ ಬಿಟ್ಟಾಗ ಅಲ್ಲಿ ಮೀನುಗಳಿಗೆ ರೋಗ ಬರೋದಕ್ಕೆ ಅವಕಾಶ ಇರ್ತದೆ. ಇಲ್ಲಿ ಆಕ್ಸಿಜನ್ ಪ್ರಮಾಣವನ್ನ ಹೆಚ್ಚಿಸೋದಕ್ಕೆ ಪಂಪ್ಗಳು ಆ ತರದ ಏನ್ ಬೇಕಾಗಲ್ವಾ? ಮೀನುಗಳ ಒಂದು ಬಿಡುವಂತಹ ಸಾಂದ್ರತೆ ಜಾಸ್ತಿ ಆದಾಗ ನಾವು ಆ ಒಂದು ಆಕ್ಸಿಜನ್ ಒಂದು ಏರಿಯಾ 5,000 ಬೇಕಾಗ 5,000 ಬೇಕಾಗೋದಿಲ್ಲ. ಸಾಮಾನ್ಯವಾಗಿ ಒಂದು ಮೀನು ಒಂದು ಸ್ಕ್ವೇರ್ ಮೀಟರ್ನಲ್ಲಿ ಅಥವಾ ಒಂದು ಕ್ಯೂಬಿಕ್ ಮೀಟರ್ನಲ್ಲಿ ಬೆಳೆದಿಕ್ಕೆ ಅವಕಾಶ ಬೇಕು. ಅಷ್ಟು ಜಾಗ ಇದು ಈ ಒಂದು ಸಾಂದ್ರತೆಯಲ್ಲಿ ಸಿಗ್ತದೆ. 4,000 to 5,000 ಒಂದು ಮರಿಗಳನ್ನು ಬಿಟ್ಟಾಗ ಆ ಒಂದು ಯೋಗ್ಯವಾದಂತಹ ಬೇಕಾದಂತಹ ವಾತಾವರಣ ಅದಕ್ಕೆ ಸಿಗತ್ತೆ. ಅಲ್ಲಿ ಈ ಆಹಾರದ ಒಂದು ಕೊರತೆ ಆಗೋದಿಲ್ಲ ಮತ್ತೆ ಆಕ್ಸಿಜನ್ ಕೊರತೆ ಆಗೋದಿಲ್ಲ. ಸೊ ಉತ್ತಮವಾಗಿ ನಾವು ನೀರು ನಿರ್ವಹಣೆ ಮಾಡದಲ್ಲೇ ಇದ್ರೆ ಅದಕ್ಕೆ ರೋಗ ಬರೋದಕ್ಕೆ ಅವಕಾಶ ಇರ್ತದೆ. ಕಡಿಮೆ ಸ್ಥಳದಲ್ಲಿ ಹೆಚ್ಚಿನ ಒಂದು ಮರಿ ಬಿಟ್ಟಾಗ ಮತ್ತೆ ನಾವು ಹೆಚ್ಚು ಆಹಾರವನ್ನ ಬೇಗ ಬೆಳೀಲಿ ಅಂತ ಹಾಕ್ಬಿಡ್ತೀವಿ, ಅದು ತಪ್ಪಾಗ್ತದೆ. ಅದು ಹೆಚ್ಚಾದಂತಹ ಆಹಾರ ಅದು ತಿನ್ನೋದಿಲ್ಲ, ಅದು ಕೆಳಗಡೆ ಹೋಗಿ ಕೊಳದ ತಳದಲ್ಲಿ ಸೇರೋದ್ರಿಂದ ಅಲ್ಲಿ ಕೊಳೆತ ಉಂಟಾಗ್ತದೆ. ಅದರಿಂದ ಈ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಉಂಟಾಗ್ತದೆ. ಆ ಒಂದು ಬ್ಯಾಕ್ಟೀರಿಯಾಗಳಿಂದ ಮೀನುಗಳಿಗೆ ರೋಗ ಬರಬಹುದು. ಮತ್ತೆ ಕೆಲವು ಸಂದರ್ಭದಲ್ಲಿ ಯಾವುದು ಚರಂಡಿ ನೀರು ಚೆನ್ನಾಗಿ ಹೋಗ್ತಾ ಇದೆ, ನಮಗೆ ನೀರು ಕೊಳದಲ್ಲಿ ಕಮ್ಮಿ ಐತೆ ಅಂತಂದ್ಬಿಟ್ಟು ಅದನ್ನ ಆ ಕಡೆಗೆ ಏರ್ಸ್ಕೊಬಿಡ್ತೀವಿ, ಅದು ಆ ಥರ ಮಾಡಬಾರ್ದು. ಅದು ಆತರ ಮಾಡೋದ್ರಿಂದ ಕೊಳದ ನೀರಿನ ಗುಣಮಟ್ಟ ಹಾಳಾಗಿ ಮೀನುಗಳಿಗೆ ರೋಗ ಬರೋದಕ್ಕೆ ಅವಕಾಶ. ಒಂದ್ಸಾರಿ ಬದಲಾವಣೆ ಮಾಡಬೇಕು ಪೂರ್ತಿ. ನಮಗೆ ಯಾವಾಗ್ಲೂ ನೀರನ್ನ ಬದಲಾವಣೆ ಮಾಡಬೇಕು ಅಂತಿಲ್ಲ. ನಾನು ಈಗಾಗಲೇ ಹೇಳಿದೆ, ನೀರಿನ ಬಣ್ಣ ಅಧಿಕವಾಗಬಾರ್ದು. ಮತ್ತೆ ಕೆಲವು ಸಂದರ್ಭದಲ್ಲಿ ಮೀನುಗಳಿಗೆ ಆಮ್ಲಜನಕದ ಕೊರತೆ ಆದಾಗ ಬೆಳಗಿನ ಸಮಯದಲ್ಲಿ ಅವು ನೀರಿನ ಮೇಲ್ಮಟ್ಟಕ್ಕೆ ಬಂದು ತಮ್ಮ ಬಾಯನ್ನ ನೀರಿನಿಂದ ಹೊರಗಡೆ ಹಾಕಿ ಈ ಗಾಳಿಯನ್ನ ತಗೊಳ್ಳೋದಕ್ಕೆ ಅವು ಪ್ರಯತ್ನವನ್ನ ಮಾಡ್ತಾ ಇರ್ತವೆ. ಅದು ಇಂಡಿಕೇಶನ್ ಏನು ಅಂತಂದ್ರೆ ಆ ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕ ಕಡಿಮೆಯಾಗಿ ಅಲ್ಲಿ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು ಬೆಳಗಿನ ಜಾವದಲ್ಲಿ. ಅದಕ್ಕೆ ನಾವು ಈ ಕೊಳದ ಒಂದು ಕಡೆ ನೋಡ್ಕೊಂಡು ಬರಬೇಕು. ಆ ರೀತಿ ಮಾಡೋದ್ರಿಂದ ನಾವು ತಕ್ಷಣ ಆ ತರ ಚಿಹ್ನೆ ಕಂಡು ಬಂತು ಅಂತಂದ್ರೆ ಹೊಸ ನೀರನ್ನ ನಾವು ಬಿಡಬೇಕಾಗ್ತದೆ. ಅದರಲ್ಲೂ ನೀರನ್ನ ಚಿಮ್ಮಿಸಿ ಬಿಡೋದ್ರಿಂದ ಏನಾಗ್ತದೆ, ಈ ಚಿಮ್ಮಿದಂತಹ ನೀರು ಅನೇಕ ಕಣಗಳಾಗಿ ಅದು ನೀರಿನ ಇದು ಗಾಳಿಯೊಡನೆ ಬೆರೆತು ಮತ್ತೆ ಅಲ್ಲಿ ಗಾಳಿಯೊಡನೆ ಬೆರೆತಾಗ ಏನಾಗ್ತದೆ, ಗಾಳಿಯಲ್ಲಿರುವಂತಹ ಆಮ್ಲಜನಕವನ್ನ ಅದು ಪಡ್ಕೊಂಡು ತನ್ನಲ್ಲಿ ಕರಗಿಸ್ಕೊಂಡು ಕೆಳಗಡೆ ಕೊಳಗೆ ಬೀಳುತ್ತದೆ. ಅದರಿಂದ ಮೀನುಗಳಿಗೆ ಉಸಿರಾಟಕ್ಕೆ ಅದು ಸಹಾಯ ಆಗ್ತದೆ. ತಳಭಾಗದಲ್ಲಿ ಏನಾದರೂ ಹೂಳು ತರ ಏನಾದರೂ ಕಟ್ಕೊಂಡಿದ್ರೆ ಅದನ್ನು ಈ ಅದಕ್ಕೆ ನನ್ನ ಹೇಳದು, ಈ ಕೊಳವನ್ನು ತಯಾರು ಮಾಡೋ ಸಂದರ್ಭದಲ್ಲಿ ಹೆಚ್ಚಿನ ಹೂಳಿತ್ತು ಅಂತಂದ್ರೆ ಹೂಳನ್ನ ತೆಗಿಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಈ ಕಳೆಗಳ ಎಲೆಗಳು ಬಿದ್ದು ಕೊಳೆತು ಅದು ಒಂದು ಹೂಳು ಜಾಸ್ತಿ ಆಗಿರ್ತದೆ. ಆ ಹೂಳನ್ನ ತೆಗೆಯೋದ್ರಿಂದ ನಾವು ಈಸಿಯಾಗಿ ಬಲೆಗಳನ್ನ ಹಾಕಿ ಮೀನುಮರಿಗಳನ್ನ ಹಿಡಿಯೋದಕ್ಕೂ ಕೂಡ ಸಹಾಯ ಆಗ್ತದೆ. ಜೊತೆಗೆ ಈ ಕೊಳೆಯುವಂತಹ ಸಂದರ್ಭದಲ್ಲಿ ಎಲೆಗಳು ಏನು ಕೊಳಿತವೆ ಆ ಸಂದರ್ಭದಲ್ಲಿ ಇವು ಕೂಡ ಕೊಳೆಯುವಿಕೆಗೆ ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕವನ್ನ ಬಳಸ್ಕೊಬಿಡ್ತದೆ. ಅದರಿಂದ ಆಕ್ಸಿಜನ್ ಪ್ರಾಬ್ಲಮ್ ಅಲ್ಲೂ ಕೂಡ ಉಂಟಾಗೋದಕ್ಕೆ ಅವಕಾಶ ಆಗ್ತದೆ. ಸೊ ಇನ್ನು ನಮ್ಮ ಈ ಸಾಕಣೆಯ ಮೀನುಗಳಿಗೆ ಯಾವ್ಯಾವ ರೋಗಗಳು ಬರಬಹುದು ಅಂತ ನಾವು ನೋಡಿದಾಗ, ಈಜುರೆಕ್ಕೆ ಮತ್ತೆ ಬಾಲದರೆಕ್ಕೆ ಕೊಳಿತಾ ಇರುವಂತಹ ಒಂದು ರೋಗ, ಮತ್ತೆ ದೇಹದ ಮೇಲೆ ಕೆಲವು ಸಂದರ್ಭದಲ್ಲಿ ಕೆಲವು ಪರಾವಲಂಬಿ ಜೀವಿಗಳಿಂದ ಕಚ್ಚಿ ಗಾಯದ ಗುರುತುಗಳು ಮತ್ತೆ ರಕ್ತ ಸೋರ್ತಾ ಇರುವಂತಹ ಒಂದು ಚಿಹ್ನೆಗಳು ಕಂಡು ಬರ್ತವೆ. ಮತ್ತೆ ಕೆಲವು ಸಂದರ್ಭದಲ್ಲಿ ಮೈ ಮೇಲೆ ಬಿಳಿ ಬಿಳಿ ಬಿಳಿ ಬಿಳಿ ಚಿಕ್ಕಿಯಾಗಿ ಅಂಟ್ಕೊಂಡಿರುವಂತಹ ಒಂದು ಚಿಹ್ನೆ ಕಾಣ್ತದೆ. ಮತ್ತೆ ಕೆಲವು ಸಂದರ್ಭದಲ್ಲಿ ದೇಹದ ಒಳಗಡೆ ಕೆಲವು ಹುಳುಗಳು ಸೇರ್ಕೊಂಡಿತಾನೆ ಈ ಮೀನುಗಳಿಗೆ ಬಾಧೆಗಳನ್ನು ಕೊಡ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ಈ ಮೀನುಗಳು ಸರಿಯಾಗಿ ಆಹಾರ ತಿನ್ನೋದಿಲ್ಲ, ಮತ್ತೆ ಅವುಗಳು ಸರಿಯಾಗಿ ಚಲಿಸೋದಿಲ್ಲ. ಏನು ನಾರ್ಮಲ್ ಆಗಿ ಚಲಿಸ್ತವೆ ಆ ರೀತಿ ಚಲಿಸೋದಿಲ್ಲ, ಸ್ವಲ್ಪ ಓರೆಯಾಗಿ ಸ್ವಲ್ಪ ನಿಧಾನವಾಗಿ ಹೇಗೆಗೋ ಅದರ ಚಲನವನ್ನ ಕಂಡು ಬರ್ತದೆ. ಈ ರೀತಿ ಕಂಡು ಬಂದಾಗ ಇವುಗಳನ್ನ ನಾವು ಮೀನುಗಳನ್ನ ನೀರು ಖಾಲಿ ಮಾಡಿ ಅಥವಾ ನೀರು ಕಡಿಮೆ ಮಾಡಿ ನೀರನ್ನ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿ ಅವುಗಳನ್ನ ಹಿಡ್ಕೊಂಡು ಉಪಚಾರ ಮಾಡಬೇಕಾಗ್ತದೆ. ಈ ಉಪಚಾರಕ್ಕೆ ನಾವು ಏನು ಔಷಧಿಯನ್ನ ನಾವು ಉಪಯೋಗಿಸ್ಬೇಕಾಗ ಅಂತಂದ್ರೆ, ನಮಗೆ ಈ ಸುಲಭವಾಗಿ ಸಿಗುವಂತಹ ಅಡಿಗೆ ಉಪ್ಪಿನ ದ್ರಾವಣವನ್ನ ನಾವು ಮಾಡ್ಕೋಬೇಕಾಗ್ತದೆ. 3% ಅಡಿಗೆ ಉಪ್ಪಿನ ದ್ರಾವಣವನ್ನ ನಾವು ಮಾಡಿಕೊಂಡು ಬಕೆಟ್ ಅಥವಾ ಟಬ್ಗಳಲ್ಲಿ ಈ ಮೀನುಗಳನ್ನ ಹಿಡಿದು ತಂದು ಈ ಕೈಬಲೆಯನ್ನ ಉಪಯೋಗಿಸ್ಕೋಬೇಕಾಗ್ತದೆ. ಕೈಬಲೆಯಿಂದ ಮೀನುಗಳನ್ನ ಹಿಡ್ಕೊಬಂದು ಬಕೆಟ್ ಅಥವಾ ಟಬ್ಗಳಲ್ಲಿ ಅದನ್ನು ಮುಳುಗಿಸಿ ಹಾಗೇನೆ 10 ನಿಮಿಷಗಳ ಕಾಲ ಬಾತ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಸ್ನಾನ ಮಾಡಿಸಿ ಅದನ್ನ ತಗೊಂಡೋಗಿ ಬಿಡಬೇಕಾಗ್ತದೆ. ಮತ್ತೆ ಈ ಒಂದು ಉಪ್ಪಿನ ದ್ರಾವಣ ಬದಲಾಗಿ ನಾವು 0.04% ಪ್ರಮಾಣದ ಈ ಪೊಟ್ಯಾಸಿಯಂ ಪರ್ಮಾಂಗನೇಟ್ ದ್ರಾವಣವನ್ನು ಕೂಡ ಮಾಡಿಕೊಂಡು ನಾವು ಅದರಲ್ಲಿ 10 ನಿಮಿಷ ಸ್ನಾನವನ್ನು ಮಾಡಿಸಿ ಮೀನುಮರಿಗಳನ್ನು ವಾಪಸ್ಸು ನಮ್ಮ ಕೊಳಕ್ಕೆ ಬಿಟ್ಟು ಅದನ್ನು ಉಪಚಾರ ಮಾಡೋದ್ರಿಂದ ಈ ರೋಗಗಳನ್ನು ನಿವಾರಣೆ ಮಾಡಬಹುದಾಗಿದೆ. ಇನ್ನು ನಾವೆಲ್ಲ ಚೆನ್ನಾಗಿ ಈ ಮೀನುಗಳನ್ನ ನಾವು ನೋಡ್ಕೊಂಡಿತಾನೆ ಸಾಕಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸುಮಾರು 10-12 ತಿಂಗಳು ಆಗಿದೆ ಅನ್ನೋ ಸಂದರ್ಭದಲ್ಲಿ ಮೀನನ್ನ ಹಿಡಿದು ಇನ್ನೇನು ಮಾರಾಟ ಮಾಡುವಂತಹ ಸಂದರ್ಭ ಇದೆ ಅಂತ ಗೊತ್ತಾದ್ರೆ ನಾವು ಮಾರಾಟ ಮಾಡಬಹುದು. ಈ ಹಿಡಿಯೋದಕ್ಕೆ ನಾವು ಏನ್ ಮಾಡಬೇಕಾಗ್ತದೆ ಅಂದ್ರೆ ಡ್ರ್ಯಾಗ್ ನೆಟ್ ಅನ್ನ ಉಪಯೋಗಿಸ್ಬೇಕಾಗ್ತದೆ ಅಥವಾ ಎಳೆಬಲೆಯನ್ನಾದರೂ ಉಪಯೋಗಿಸ್ಬೇಕಾಗ್ತದೆ. ಇನ್ನೊಂದು ಸುಲಭವಾಗಿ ಆಗ್ಲೇ ಹೇಳಿದೆ, ಈ ಸುತ್ತುವರಿಯುವ ಬಲೆ ಕೈ ಬಲೆಯಿಂದ ಕೂಡ ನಾವು ಅದನ್ನ ಹಿಡಿಬಹುದು. ಈ ಹಿಡಿಯೋ ಸಂದರ್ಭದಲ್ಲಿ ನೀರಿನ ಮಟ್ಟವನ್ನ ಕಡಿಮೆ ಮಾಡಿಕೊಂಡ್ರೆ 2 ಅಥವಾ 2.5 ಅಡಿಗೆ ನಿಲ್ಸ್ಕೊಂಡ್ರೆ ನಮ್ಗೆ ಹಿಡಿಯೋದಕ್ಕೆ ಸುಲಭ ಆಗ್ತದೆ. ಆಗ ನಾವು ಡ್ರ್ಯಾಗ್ ನೆಟ್ಟಿನ ತಗೊಂಡಿತಾನೆ ಎಲ್ರೂ ಹಿಡ್ಕೊಂಡು ಒಂದು 3-4 ಜನ ಅಥವಾ 5-6 ಜನ ಸೇರ್ಕೊಂಡಿತಾನೆ ನಾವು ಆ ಕಡೆ ತುದಿನಲ್ಲಿ ಪಾಂಡನ ಒಂದು ಸೈಡ್ ಅಲ್ಲಿ ಒಬ್ಬ ಇರಬೇಕು, ಈ ಕಡೆ ಸೈಡ್ ಅಲ್ಲಿ ಒಬ್ಬ ಇರಬೇಕು. ಬಲೆಗಳನ್ನ ಚೆನ್ನಾಗಿ ಹರಡ್ಕೊಂಡಿತಾನೆ ಗೋಡೆ ತರ ನಿಲ್ಲಿಸ್ಕೊಂಡು ಅದನ್ನ ಹಾಗೆ ಇಳಿತಾ ಬರ್ಬೇಕಾಗ್ತದೆ. ಈಗ ಎಳಿತಾ ಬಂದಿತಾನೆ ತಳಭಾಗದ ಒಂದು ಏನು ಫುಟ್ ರೋಪ್ ಅಂತ ಹೇಳ್ತೀವಿ ಅದನ್ನ ಎಂಡಿಗೆ ಬಂದಾಗ ಗೋಡೆಗೆ ಸಾಗಿಸ್ಕೊಂಡೆ ಮೇಲಕ್ಕೆ ತಗೊಂಡಾಗ ಮೀನುಗಳೆಲ್ಲವೂ ಬಲೆನಲ್ಲಿ ಸಿಗಾಕೊಳ್ತವೆ. ಆ ರೀತಿ ನಾವು ಮೀನುಗಳನ್ನ ಹಿಡಿಬೇಕು. ಹಿಡಿದಾಗ ನಾವು ಹೆಚ್ಚು ಚೆನ್ನಾಗಿ ಬೆಳೆದಿರುವಂತಹ ಸುಮಾರು 1 ಕೆಜಿ ಬೆಳೆದಿರುವಂತಹ ಮೀನನ್ನ ಮೊದಲು ನಾವು ತಗೊಂಡು ಮಾರಾಟ ಮಾಡಬೇಕು. ನಂತರ ಅದಕ್ಕಿಂತ ಕಡಿಮೆ ಇರುವಂತಹ ಒಂದ್ ವೇಳೆ 1/2 ಕೆಜಿಗಿಂತ ಅಂದ್ರೆ ನಾವು ಬೆಳವಣಿಗೆ ಒಂದೇ ಸಮ ಇರೋದಿಲ್ಲ, ಕೆಲವು ಫಾಸ್ಟ್ ಆಗಿ ಬೆಳಿಬಹುದು, ಕೆಲವು ಇನ್ನೂ ನಿಧಾನವಾಗಿ ಬೆಳಿಬಹುದು. ಸೊ ಅಲ್ಲಿ ಯಾವುದು ಸಣ್ಣದಾಗಿದೆ ಅದಕ್ಕೆ ಇನ್ನೂ ಬೆಳವಣಿಗೆಗೆ ಅವಕಾಶ ಮಾಡಿಕೊಡೋದಾದ್ರೆ ಮಾಡಿಕೊಡ್ಬಹುದು, ಇಲ್ಲ ಕಂಪ್ಲೀಟ್ ಆಗಿ ತೆಗೆದು ನಾವು ಮಾರಾಟ ಮಾಡಬೇಕಾಗ್ತದೆ.